ಅಡಿಕೆಗೆ ತೊಂದರೆ ಆಗ್ತದೆ. ಅದಲ್ಲದೆ ಒಂದು ರೀತಿಯಲ್ಲಿ ನಾವು ತೋಟಗಾರಿಕೆ ಗಿಡಗಳಿಗೆ ಯಾವ ರೀತಿಯಲ್ಲಿ ಗೊಬ್ಬರ ಬೇಕು ಆ ರೀತಿಯಲ್ಲಿ ಹಾಕಿದ್ರೆ ಯಾವುದೇ ತೊಂದರೆ ಬರೋದಿಲ್ಲ. ಮತ್ತೆ ತುಂಬಾ ಒಣಗಿದ ಜಾಗದಲ್ಲಿ ನೀರಿನ ನಿರ್ವಹಣೆ ಬೇಕು, ಸ್ಪ್ರಿಂಕ್ಲರ್ ಮಾಡಲೇಬೇಕು. ಡ್ರಿಪ್ ಇರಿಗೇಷನ್ ಬೇಕು ಅಂತಲೇ ಇಲ್ಲ, ಮಾಮೂಲಾಗಿ ನೀರು ಇಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಗೊಬ್ಬರ, ಗೊಬ್ಬರ ಕೊಡಬೇಕು. ಯಾವ ಗೊಬ್ಬರ ಯಾವ ಬೆಳೆಗೆ ಎಷ್ಟು ಗೊಬ್ಬರ ಕೊಡಬೇಕು ಅಂತ ಹೇಳೋದು ರೈತ ತಿಳಿದಿರಬೇಕು. ಈಗ 4 ಎಕರೆಯನ್ನು ಭತ್ತದ ಗದ್ದೆ ಇರುವಂಥ ಜಮೀನಿನಲ್ಲಿ ಹಾಕ್ಕೊಂಡಿದ್ದೀರಾ ನೀವು? ಹೌದು. ಇನ್ನು ಉಳಿದ 7-8 ಎಕರೆ ಎಲ್ಲಿ ಮಾಡ್ಕೊಂಡಿದ್ದೀರಾ? ಅದೆಲ್ಲ ತೋಟದ ಮಧ್ಯೆ ಹಾಕಿದ್ದೀವಿ. ಕಾಫಿ ಇದರಲ್ಲಿ ಹಾಕ್ಬೋದು? ಕಾಫಿ ಇದರಲ್ಲಿ ಹಾಕ್ಬೋದು. ಏನು ಕಾಫಿಗೆ ತೊಂದರೆ ಇಲ್ಲ? ಕಾಫಿಗೆ ಗೊಬ್ಬರ ಹಾಕುವಾಗ ಆ ಗೊಬ್ಬರವನ್ನು ಅಡಿಕೆಗೆ ಹಾಕಬಾರ್ದು, ಅದಕ್ಕೆ ಸಪ್ರೇಟಾಗಿ ಹಾಕಬೇಕು. ಈಗ ರೈತರು ಮಾಡೋ ಇನ್ನೊಂದು ತಪ್ಪು ಎಂದರೆ ಅದೇ, ಅದು ಕಾರ್ಮಿಕರ ಕೊರತೆ ಆಗಿರ್ಬೋದು, ಇಲ್ಲಾದರೆ ಅದು ಖರ್ಚು ನಿರ್ವಹಿಸುವ ಬಗ್ಗೆ ಆಗಿರ್ಬೋದು. ಅದು ತಪ್ಪು ಅಂತ ಹೇಳಲ್ಲ, ಸಾಧಾರಣವಾಗಿ ಎಲ್ಲರೂ ಮಾಡುವಂಥ ಒಂದು ಕ್ರಮ. ಅದರಿಂದ ಏನಾಗಿದೆ, ಕಾಫಿಗೆ 30-32% ಯೂರಿಯಾ ಇದ್ದರೂ ಒಪ್ಪುತ್ತದೆ ರೋಬಸ್ಟ ಕಾಫಿಗೆ, ಆದರೆ ಇದಕ್ಕೆ 10% ಸಾಕು. ಕಡಿಮೆ ಬೇಕಾಗ ಬೇಕಾಗ್ತದೆ. ಮತ್ತು ಬೇರೆ DAP ಅದಲ್ಲಿದೆಯಲ್ಲ, ಅದು ರೋಬಸ್ಟ ಕರೆಗೆ 1 ಚೀಲ ಚೆನ್ನಾಗಿ ತಗೊಳ್ತದೆ ಇದು. ಆದರೆ ನಮ್ಮ ತೋಟಗಾರಿಕೆ ಗಿಡಗಳಿಗೆ DAP ಎಲ್ಲ ಅವಶ್ಯ ಇಲ್ಲ. ಸೊ ಹಾಗಾಗಿ ಈಗ ಅಡಿಕೆಗೆ ಬೇರೆ ಗೊಬ್ಬರ ಕೊಟ್ಟರೆ ಭಾಳ ಚೆನ್ನಾಗಿ ಬರ್ತದೆ. ಈಗ ಕಾಫಿಗೆ ಹಾಕೋ ಗೊಬ್ಬರವನ್ನು ನಾವು ಅಡಿಕೆಗೆ ಹಾಕಿದರೆ ಮಾತ್ರ ಸಮಸ್ಯೆ ಬರೋದು. ಯಾಕೆಂದರೆ ರೈತರಿಗೆ ಒಂದು ಅವರ ಮುಗ್ಧತೆ, ಇಲ್ಲದ್ರೆ ಅಜ್ಞಾನ, ಯಾವ ಗಿಡಕ್ಕೆ ಯಾವ ಗೊಬ್ಬರ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ. ಈಗ ಕಾಫಿಗೆ ಗೊಬ್ಬರ ಹಾಕಿ ಫಸಲು ಸಿಗ್ತದೆ, ಅಡಿಕೆ ಸಿಗೋದಿಲ್ಲ, ಅದೇ ಗೊಬ್ಬರ ಹಾಕ್ತಾರೆ, ಅದಷ್ಟು ತಗೊಳ್ತದ ಅಂದರೆ ಪ್ರತ್ಯೇಕವಾಗಿ ಹಾಕ್ಬೇಕಾಗ. ಹೌದು, ಅದು ಒಂದೊಂದು ಗಿಡಗಳು ಸೂಕ್ಷ್ಮತೆಗಳನ್ನು ನಾವು ತಿಳ್ಕೊಬೇಕು, ನೋಡಿಕೊಂಡು ಹಾಕಬೇಕು. ಅಂದರೆ ನಮ್ಮ ಕೊಡಗಿನ ಪರಿಸ್ಥಿತಿಯಲ್ಲಿ ಒಂದ್ಸರಿ ನಾವು ಅಡಿಕೆ ಸಸಿಗಳು ಹಾಕ್ಕೊಂಡ್ರೆ 5 ವರ್ಷ ಆದಮೇಲೆ ಅದು ಫಸಲಿಗೆ ಬರುತ್ತೆ? 5ನೇ ವರ್ಷಕ್ಕೆ ಫಸಲು ಬರ್ತದೆ. 5ನೇ ವರ್ಷಕ್ಕೆ ಫಸಲು ಬರ್ತದೆ. ಈಗ ಅದೊಂದು ರೈತರು ಮಾಡ್ಬೋದು, ಈಗ ಸಣ್ಣ ಸಸಿ ಹಾಕಿ ಅವರಿಗೆ ಸ್ವಲ್ಪ ಬೇಗ ಅದು ಹುಷಾರಾಗಿ ಬರಬೇಕಂತಾದರೆ ಬೇರೆ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೋದು. ಈಗ 19 ಅಂತ ಹೇಳ್ತೀವಿ, ಅಂಥದ್ದು ಕೊಡ್ಬೋದು, ವರ್ಷಕ್ಕೆ 2 ಸಲಿ ಹಾಗೆ ಕೊಡ್ಬೋದು. ಮತ್ತು ಬೇರೆ ಕೊಟ್ಟಿಗೆ ಗೊಬ್ಬರ ಹಾಗೂ ಈ ಮೈಕ್ರೋನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ, ಲಘು ಪೋಷಕಾಂಶ ಅಂಥದ್ದು ಕೊಡ್ಬೋದು. ಆ ಥರ ಕೊಟ್ಟರೆ ಬೇಗ ಬರ್ತದೆ. ಅದು ಬರೀ 4 ವರ್ಷಗಂಟ ಮಾತ್ರ, 4 ವರ್ಷ ಯಾವಾಗ ಫಸಲು ಬರ್ತದೆ ಆವಾಗ ಗೊಬ್ಬರವನ್ನು ವ್ಯತ್ಯಾಸ ಮಾಡಿ ಬೇರೆ ರೀತಿಯಲ್ಲಿ ಕೊಡಬೇಕು. ಅಂದರೆ ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ಕೊಡಬೇಕು. ಹೌದು ಹೌದು. ಏನೇನು ಪೋಷಕಾಂಶ ಕೊಡ್ತೀರಾ ನೀವು? ಈಗ ಮೊದಲನೇದಾಗಿ ಪೋಷಕಾಂಶಗಳ ಬಗ್ಗೆ ಮಾತಾಡುವಾಗ ಶಿಲಾರಂಜಕ ಏನಿದೆ, ರಾಕ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು. ನೀರಿನಲ್ಲಿ ಕರಗುವ ರಂಜಕ ಯಾವುದೆಲ್ಲ ಅಂದರೆ ನಮ್ಮ DAP ಅಥವಾ ಬೇರೆ ಯಾವುದು ಸೂಪರ್ ಫಾಸ್ಫೇಟ್ ಯಾವುದು ಇದೆ ಅಂಥದನ್ನು ಬಿಟ್ಟು ಈಗ 10-26-26 ಅಂತ ತೋಟಗಾರಿಕೆ ಬೆಳೆಗೆ ಅಂತ ಇರುವ ಗೊಬ್ಬರ ಇದೆ, ಅದರಲ್ಲಿ ಏನಂದರೆ ನೀರಿನಲ್ಲಿ ಕರಗುವ ರಂಜಕ ಇದೆ, ವಾಟರ್ ಸಾಲ್ಬಲ್ ಫಾಸ್ಫೇಟ್, ಈಗ DAP ಅದೇ. ಇದು 10-26 ಮತ್ತು 16-19 DAP ಅದೆಲ್ಲ ನೀರಿನಲ್ಲಿ ಕರಗುವ ರಂಜಕ. ಅದೇನೆಂದರೆ ಅದು ಪ್ರಕೃತಿಯಿಂದ ಸಿಗುವುದಲ್ಲ, ಅದು ಫ್ಯಾಕ್ಟ್ರಿಯಿಂದ ಮಾಡೋದು, ಉತ್ಪಾದನೆ 3 ಥರದ ಕೆಮಿಕಲ್ಸ್ ಹಾಕಿ ಮಾಡಿರೋದು. ಅದರಿಂದ ಗಿಡ ಭಾಳ ಚೆನ್ನಾಗಿ ಬರ್ತದೆ. ಈಗ ಅದನ್ನೇ ಕಾಫಿಗೆ ರೋಬಸ್ಟ ಕಾಫಿಗೆ ಹಾಕಿದ್ರೆ ಭಾಳ ಚೆನ್ನಾಗಿ ಬರ್ತದೆ, ಭಾಳ ಇಳುವರಿಯೂ ಸಿಗ್ತದೆ. ತೋಟಗಾರಿಕೆ ಬೆಳೆ ಏನಂದರೆ ಭಾಳ ಸೂಕ್ಷ್ಮ, ಅದು ಹೆಚ್ಚು ಹೊಡೆತ ಸಹಿಸೋದಿಲ್ಲ. ನೀರಿನಲ್ಲಿ ಕರಗುವ ರಂಜಕ ಕೆಮಿಕಲ್ಸ್ನಿಂದ ಮಾಡಿದ್ರಿಂದ ಅದು ಮಣ್ಣಲ್ಲಿ ಜಾಸ್ತಿ ಆದಾಗ ಮಣ್ಣಿನ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ವ್ಯತ್ಯಾಸ ಆಗ್ತದೆ, ಇಂಗ್ಲೀಷಲ್ಲಿ ಕಾಲನೈಸೇಷನ್ ಅಂತ ಹೇಳ್ತೀವಿ, ಅದು ವ್ಯತ್ಯಾಸ ಆಗ್ತದೆ. ಅದು ವ್ಯತ್ಯಾಸ ಆದಾಗ ಗಿಡಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳೋದು ಕಮ್ಮಿ ಆಗ್ತದೆ. ಮತ್ತು ಈಗ ನಾವು ಹೊಟ್ಟೆಯಲ್ಲಿ ನಮ್ಮ ಪ್ರೊಬಯೋಟಿಕ್ಸ್ ಅಂತ ಹೇಳ್ತೀವಿ, ಹೌದು, ಎಲ್ಲಿ ಸೂಕ್ಷ್ಮಾಣುಗಳು ಇರ್ತವೆ, ಅದು ಕಮ್ಮಿ ಆದಾಗ ಹೇಗೆ ನಮಗೆ ಗ್ಯಾಸ್ಟ್ರಿಕ್ ಇನ್ನೊಂದಾಗಿ ಬೇರೆ ಕಾಯಿಲೆಗಳ ದಾರಿ ಮಾಡ್ತವೆ, ಅದೇ ರೀತಿ ಗಿಡಗಳಿಗೂ. ಅದನ್ನು ಬಿಟ್ಟು ಶಿಲಾರಂಜಕ ಮಾತ್ರ ಹಾಕಿದ್ರೆ ಗೊಬ್ಬರ ಒಂದು ಸಮಯ ಜಾಸ್ತಿ ಆದರೂ ಸಮೇತ ಅದು ಸಹಿಸಿಕೊಳ್ತದೆ. ಮತ್ತು ಈಗ ಏನಿದೆ 10-26-26 ಆ ತೋಟಗಾರಿಕೆ ಇಡೋ ಗೊಬ್ಬರ, ಈಗೇನಾಗ್ತದೆ ಅಂದರೆ ಒಬ್ಬ ರೈತನಿಗೆ 2 ಚೀಲ ಹಾಕಿದರೆ ಅವನಿಗೆ ಅಲ್ಲಿರೋ ಪರ್ಸೆಂಟೇಜ್ ಬಂತು 10-26-20. ಈಗ 2 ಚೀಲದಲ್ಲಿ ಅವನಿಗೆ 1 ಎಕರೆಗೆ ಗೊಬ್ಬರ ಹಾಕೋಕ್ಕಾಕಿಲ್ಲ, 4 ಅಥವಾ 5 ಚೀಲ ಆಗ್ತದೆ, ಆಗ ಪರ್ಸೆಂಟೇಜ್ ಎಷ್ಟಾಯಿತು, ಡಬಲ್ ಆಯಿತು, 60% ಹತ್ರ ಆಯಿತು. ಆವಾಗ ಅಷ್ಟು ಸಹಿಸ್ಕೊಳ್ಳೋದಿಲ್ಲ, ಹಾಗಾಗಿ ಕಾಯಿಲೆ ಬರ್ತದೆ. ಮತ್ತೆ ಅದು ಸುಮ್ಮನೆ ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹೌದೌದು. ಮತ್ತೆ ಒಂದು ರೌಂಡ್ ಆಯ್ತು, ಆ ವರ್ಷ ಫಸಲು ಜಾಸ್ತಿ ಇದೆ, ಎರಡನೇ ರೌಂಡ್ಗೂ ಅದೇ ಥರ ಆಗ್ತಾರೆ. ಅವು ಫಸಲು ಚೆನ್ನಾಗಿದ್ದಾರೆ ಅಂತ ಮೂರನೇ ರೌಂಡ್ಗೂ ಕೊಡೋರಿದ್ದಾರೆ. ಹಾಗೇನಾಯ್ತು, ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಅಂದ್ರೆ ನಾವು ಎಷ್ಟು ಸರಿ ಕೊಡ್ಬೇಕು ಗೊಬ್ಬರ ಅಂತೀರಿ ಅಡಿಕೆ ಬೆಳೆಗೆ? ನಾನು ಹೇಳಿದ ಪ್ರಕಾರ ಶಿಲಾರಂಜಕ ಹಾಕೋದ್ರೆ ಮೂರು ಸಲ ಕೊಡಬಹುದು. ಮೂರನೇ ಸಲಕ್ಕೆ ಯೂರಿಯಾನೇ ಬೇಡ. ಈಗ ಒಂದು ಪ್ರಮಾಣ ಹೇಳ್ತೀವಿ, ಮೊಟ್ಟ ಮೊದಲನೇ ಬಾರಿಗೆ ಮೆಗ್ನೀಷಿಯಂ ಸಲ್ಫೇಟ್ ಕೊಡೋದಾದ್ರೆ ಒಂದು ಎಕರೆಗೆ 50 ಕೆಜಿ ಕೊಡ್ಬೋದು. ಅಂದ್ರೆ ಒಂದು ಎಕರೆಯಲ್ಲಿ ಎಷ್ಟು ಮರಗಳಿರ್ತವೆ ನೋಡಿ, ನಾವು ಅದನ್ನ ಒಂದು ಒಂದು ಮಿಕ್ಸ್ ಅದು ಭಾಗ ಮಾಡಿ ಒಂದು ಮಿಕ್ಸ್ ಅದು. ಈಗ 50 ಕೆಜಿ ಮೆಗ್ನೀಷಿಯಂ ಸಲ್ಫೇಟು, 25 ಕೆಜಿ ಯೂರಿಯಾ, 50 ಕೆಜಿ ಪೊಟ್ಯಾಶ್, ಮತ್ತೆ 100 ಕೆಜಿ ರಾಕ್ ಫಾಸ್ಫೇಟ್. ಆ ರೀತಿ ಒಂದು ಮಿಕ್ಸ್ ಮಾಡಿದ್ರೆ ದೊಡ್ಡ ಇಳುವರಿ ಬರುವ ಮರಗಳಿಗೆ 2 ಕೈ ಗೊಬ್ಬರವನ್ನು ಹಾಕ್ಬೋದು, ಸಣ್ಣ ಗಿಡಕ್ಕೆ 1 ಕೈ ಹಾಕ್ಬೋದು. ಅದೇ ಆಗಲೇ ಹೇಳಿದಾಗೆ 4 ವರ್ಷ ಬೇರೆ ಗೊಬ್ಬರ ಬೇಕಾದ್ರೆ ಹಾಕ್ಬೋದು, ಇಳುವರಿ ಬಂದ ಮೇಲೆ ಇದೇ ಗೊಬ್ಬರವನ್ನು ಹಾಕ್ಬೇಕು. ಈ ರೀತಿ ಗೊಬ್ಬರ ಹಾಕಿದ್ರೆ ಏಕರಿಗೆ 4-5 ಚೀಲ ಬರ್ತದೆ. ಯಾವುದೇ ತೊಂದರೆ ಇಲ್ಲ, ಗೊಬ್ಬರ ಜಾಸ್ತಿಯಾಗಿ ಮಣ್ಣು ಹಾಳಾಗಿ ಗಿಡಗಳ ಕಾಯಿಲೆ ಬರೋ ವಿಷಯನೇ ಇಲ್ಲ, ಹಳದಿ ರೋಗ ಬರೋದಿಲ್ಲ, ಕೊಳೆ ರೋಗ ಬರೋದಿಲ್ಲ. ಅಂದ್ರೆ ಈಗ ಮೆಗ್ನೀಷಿಯಂ ಸಲ್ಫೇಟ್ ಅಂತ ತಾವು ಹೇಳಿದ್ರಿ, ಹೌದು, ಅದು ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ? ಅದರಿಂದ ಈಗ ನಾನು ಓದಿ ತಿಳಿದ ಮಟ್ಟಿಗೆ ಮೆಗ್ನೀಷಿಯಂ ಸಲ್ಫೇಟ್ ಏನು ಮಾಡ್ತದೆ ಅಂದರೆ, ಈಗ ಯೂರಿಯಾದ ಕೆಲಸನೇ ಮೆಗ್ನೀಷಿಯಂ ಸಲ್ಫೇಟ್ ಮಾಡ್ತದೆ. ಗಿಡಗಳ ಎಲೆಯಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಹೇಳ್ತೀವಿ, ಪತ್ರೆ ಹರಿತು, ಹಾಂ, ಅದನ್ನು ಜಾಸ್ತಿ ಮಾಡ್ತವೆ. ಮತ್ತು ಪೆಸ್ಟ್ ರೆಸಿಸ್ಟೆನ್ಸ್, ಕೀಟರೋಗಗಳು ಒಂದು ತಡೆ, ನಿರೋಧಕ ಶಕ್ತಿ ಇರ್ತದೆ. ಎಲ್ಲ ಇದು ಗಿಡಗಳಿಗೆ ಪೂರಕವಾಗಿರುವಂಥದ್ದು ಆಗೋದಲ್ಲದೆ ತುಂಬ ಜಾಸ್ತಿ ಆದರೆ ಯಾವುದು ಹಾಳೆ. ಈ ರೀತಿ ಕೊಡೋದ್ರಿಂದ ಗಿಡಗಳಿಗೆ ಬಹಳ ಅನುಕೂಲ. ಅದೇ ಹೇಳಿದ್ದು, ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಮಣ್ಣಿಗೆ ಹಾಕುವಾಗ ಮಾತ್ರ ಏಕರಿಗೆ 50, ಎರಡನೇ ಬಾರಿಗೆ ಹಾಕುವ 25 ಕೆಜಿ ಸಾಕು ಮೆಗ್ನೀಷಿಯಂ ಸಲ್ಫೇಟ್. ಆ ರೀತಿ ಕೊಡೋದ್ರಿಂದ ಈಗ ವ್ಯಾಪಕವಾಗಿ ಎಲ್ಲರ ಚರ್ಚೆಯಲ್ಲಿರೋದು, ಅಡಿಕೆ ಬೆಳೆಗಾರರ ಚರ್ಚೆಯಲ್ಲಿರೋದು, ಹಳದಿ ರೋಗ ಮತ್ತು ಕೊಳೆ ರೋಗ, ಎಲೆ ಚುಕ್ಕಿ ರೋಗ. ಆ ಮೂರು ರೋಗಗಳು ಇರೋದಿಲ್ಲ, ಬರೋದಿಲ್ಲ. ಇದು ಕೊಡೋದ್ರಿಂದ ಮೆಗ್ನೀಷಿಯಂ ಸಲ್ಫೇಟು, ಪೊಟ್ಯಾಶ್ ಮತ್ತೆ ಶಿಲಾರಂಜಕ ಮತ್ತೆ ಸ್ವಲ್ಪ ಯೂರಿಯಾ, ಅದು ಏಕರಿಗೆ 25 ಕೆಜಿನೇ ಸಾಕು. ಅಂದ್ರೆ 10% 10-11% ಅಲ್ಲಿ ಬರ್ತದೆ ಅದು. ಅದೇ ಈಗ 10-26 ಹೇಳ್ತೀವಲ್ಲ, ಅದೇ ಇದು. ಅದನ್ನ ನಾವು ನೀರಲ್ಲಿ ಕರಗುವ ರಂಜಕ ಬದಲು ಶಿಲಾರಂಜಕ ರಾಕ್ ಫಾಸ್ಫೇಟ್ ಬಳಸಿ ಮಾಡಿದ್ವಿ. ರೈತರು ಎಲ್ಲ ಸಮಸ್ಯೆ ನಾನು ಅನುಭವಿಸಿದವನೇ, ನಾನು ಸ್ಪ್ರೇ ಮಾಡ್ತಿದ್ದವನೇ. ಆಮೇಲೆ ನನಗನ್ನಿಸ್ತು, ಈಗ ಪ್ರಕೃತಿಯಲ್ಲಿ ಬೆಳೆಯುವ ಒಂದು ಮರ, ಹೌದು, ಅದು ನಾವು ಸೃಷ್ಟಿಸಿದಲ್ಲ, ನಾವು ನಮ್ಮಿಂದ ಒಂದು ಹುಲ್ಲುಕಡ್ಡಿನೂ ಸೃಷ್ಟಿಸಕ್ಕಾಗಿಲ್ಲ, ಎಲ್ಲ ಪ್ರಕೃತಿಯಿಂದ ಬಂದಿದ್ದು. ಪ್ರಕೃತಿಯಿಂದ ಬರುವಾಗ ಪ್ರಕೃತಿ ಅದನ್ನು ಸಾಕಿಸಲು ಒಂದು ಮಾರ್ಗ ಅದಿದ್ದೇ ಇರ್ತದೆ. ಅದನ್ನು ಹಾಳು ಮಾಡೋದು ಯಾರು? ಅದು ನಾವೇ ಹಾಳು ಮಾಡೋದು. ಆಯ್ತಾ, ಅದನ್ನು ಆಗಿ ಬಿಟ್ಟರೆ ಏನಿಲ್ಲ, ಸ್ವಲ್ಪ ಫಸಲು ಇಟ್ಕೊಂಡು ಏನಾಗೋದು, ಹಳದಿ ರೋಗನೂ ಇಲ್ಲ, ಕೊಳೆ ರೋಗನೂ ಇಲ್ಲ, ಯಾವುದೂ ಇಲ್ಲ, ಹಾಗೆ ಬೆಳೀತದೆ ಅದು. ಹಾಳು ಮಾಡೋದು ನಾವು. ಅದು ಯಾವ ರೀತಿ ನಾವು ಹಾಳು ಮಾಡೋದು, ಅದ್ರ ಹಿಂದೆ ಹೋದಾಗ ನನಗೆ ಮೇನ್ ಆಗಿ ಸಮಸ್ಯೆ ಅಥವಾ ಸಿಕ್ಕಿದ್ದು ನೀರಿನಲ್ಲಿ ಕರಗೋ ರಂಜಕ. ಬಾಕಿಯೆಲ್ಲ ನಾವು ಈಗ ಪೊಟ್ಯಾಶ್ ಮೈನಿಂದ ಸಿಗ್ತದೆ, ಈಗ ಶಿಲಾರಂಜಕ ಅದು ನಾವು ಮೈನಿಂದ ತೆಗಿತೀವಿ. ಈಗ ತೊಂದರೆ ಆಗಿರೋದು ಇದೊಂದೇ, ಅದನ್ನು ಬೇರ್ಪಡಿಸಿದಾಗ ಎಲ್ಲ ಸಮಸ್ಯೆಗೆ ಒಂದು ಮುಕ್ತಾಯವಾಯಿತು. ಅಂದ್ರೆ ಸರಿಯಾಗಿ ಪೋಷಕಾಂಶ ಕೊಡೋದ್ರಿಂದ ರೋಗಗಳನ್ನ ನಾವು ತಡೆಗಟ್ಟು. ನಮ್ಮ ಕಡೆ ಮಳೆ ಕಮ್ಮಿ, 40-50 ಇಂಚು ಮಳೆ ಆಗೋದು. ಕೆಲವರು ಹೇಳ್ತಾರೆ, ಓ ಅದು ನಿಮ್ಮಲ್ಲಿ ಮಳೆ ಕಮ್ಮಿ ಅದರಿಂದ ರೋಗ ಬರೋದಿಲ್ಲ ಅಂತ. ಈಗ ನನ್ನ ಸ್ನೇಹಿತರೊಬ್ಬರು ಬಿಟ್ಟಂಗಾಲದಲ್ಲಿದ್ದಾರೆ, ಕಳೆದ ವರ್ಷ 100 ಇಂಚು ಮಳೆ ಆಗಿದೆ, ಈ ವರ್ಷ 150ಕ್ಕಿಂತ ಜಾಸ್ತಿ ಆಗಿದೆ. ಅಲ್ಲಿ ಪೋಷಕಾಂಶಗಳು ಬಸಿದೋಗಿದೆ, ಲೀಚಿಂಗ್ ಅಂತ ಹೇಳ್ತೀವಿ. ಹೌದೌದು. ಅದರಿಂದ ಅವರಿಗೆ ಹೆಚ್ಚಿನ ಇಳುವರಿ ಬಂದಿಲ್ಲ, ಅಲ್ಪ ಸ್ವಲ್ಪ ಇಳುವರಿ ಇದೆ. ಅದರಲ್ಲಿ ನಾನು ಹೇಳಿದ ಪ್ರಕಾರ ಅವರು ಗೊಬ್ಬರ ಹಾಕಿದ್ರಿಂದ ಕಳೆದ ವರ್ಷದಿಂದ ಅದಕ್ಕೆ ಇರುವ ಇಳುವರಿ ಹಾಗೆ ನಿಂತಿದೆ, ಕೊಳೆ ರೋಗ ಬಂದಿಲ್ಲ. 150 ಇಂಚು 160 ಇಂಚು ಮಳೆ ಬಿದ್ದರೂ ಸಮೇತ ಕೊಳೆ ರೋಗ ಬಂದಿಲ್ಲ. ಕೆಲವು ಕಡೆ ಎಲ್ಲ ಉದುರುವಿಕೆ ಇದೆ, ಉದುರುವಿಕೆ ಅದು ಕೊಳೆ ರೋಗದಿಂದ ಅಲ್ಲ, ಸ್ವಲ್ಪ ಮಟ್ಟಿಗೆ ಉದುರು. ನಮ್ಮ ಅಲ್ಲಿಯೂ ಇದೆ, ಈಗ 5 ಮರ ತಗೊಂಡ್ರೆ ಅದು ಒಂದು ಉದುರುತ್ತದೆ, ಅಕ್ಕಪಕ್ಕದ ಮರ ಎಲ್ಲ ಚೆನ್ನಾಗಿರ್ತದೆ. ಅದೇ ಕೊಳೆ ರೋಗ ಬಂದು ಉದುರೋದಲ್ಲ, ಅದು ಬೇರೆ ಬೇರೆ ಕಾರಣ, ಆ ಮರ ವೀಕ್ ಇರ್ಬೋದು, ಆಮೇಲೆ ನಾವು ಚರಂಡಿ ತೆಗೆಯುವಾಗ ಬೇರಿಗೆ ಸ್ವಲ್ಪ ಏಟಾಗಿರ್ಬೋದು, ಅಂತ ಕಾರಣಕ್ಕೆಲ್ಲ ಸ್ವಲ್ಪ ಉದುರಿಕಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ಗೊಬ್ಬರ ಹಾಕಿದ್ರೆ, ಈ ಪ್ರಮಾಣದಲ್ಲಿ ಹಾಕಿದ್ರೆ ಕೊಳೆ ರೋಗ ಬರೋದಿಲ್ಲ, ನೀವು ಕಂಡುಕೊಂಡಿದ್ದೀರಾ? ಹೌದೌದು. ಬೇರೆ ನಮಗೆ ಎಷ್ಟೋ ಹೇಳ್ತಾರೆ, ಈಗ ಪೇಪರ್ ನಾವು ಓದಿ ತಿಳ್ಕೊಂಡಿದ್ವಿ, ತೋಟಗಾರಿಕೆಗೆ 10 ಕೋಟಿ 15 ಕೋಟಿ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಕೊಡ್ತಾರೆ. ಅದೇ ಮತ್ತೆ ಎಲ್ಲಾ ದಿವಸ ನಾವು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಮಾತಾಡ್ತಾರೆ. ಮತ್ತೆ ಕೊಳೆ ರೋಗ ನಿರ್ವಹಣೆ ಹೇಗೆ, ಆ ಸ್ಪ್ರೇ ಮಾಡಿ ಇನ್ನೊಂದು ಸ್ಪ್ರೇ ಮಾಡಿ ಅದಿಂತ ಮಿಶ್ರಣ, ಹೌದು ಬೋರ್ಡೋ ಮಿಶ್ರಣ ಮಾಡಿ. ಈಗ ನಾನು ಈಗ ಮಾತಾಡೋದು ಕೇವಲ ಒಬ್ಬ ರೈತನ ಅನುಭವದ ಮಾತು, ನೀವು ಮಾಡಿದ್ದೀರಾ ಸ್ವಂತ? ಹೌದು, ಯಾವುದೇ ಸಂಶೋಧನೆ ಅಲ್ಲಗಳಿದಲ್ಲ ಅಥವಾ ವಿಜ್ಞಾನಿಗಳನ್ನು ದೋಷಿಸುವುದು ಅಲ್ಲ. ಆದ್ರೆ ನೀವು ಒಂದು ರೀತಿ ಸಂಶೋಧನೆ ಮಾಡಿ ಅದನ್ನ, ಹೌದು ಇದು ನಮ್ಮ ಪ್ರಕಾರ ನಮಗೆ ಯಾವುದು ಸೂಕ್ತ ಅನಿಸ್ತದೆ ಮಾಡಿದಿರ, ಕಣ್ಣಾರೆ ನೋಡಿದೆ. ಹೌದು, ಅನುಭವಿಸಿ ಎಲ್ಲ ರೈತರಿಗೆ ತಲುಪಲಿ ಈ ರೀತಿ ಮಾಡಿದ್ರಿ. ಇನ್ನೊಂದು ಏನಂದ್ರೆ, ಹೇಗೆ ಈಗ ತೋಟಗಾರಿಕೆ ಬೆಳಗ್ಗೆ 10-26-26 ಒಂದು ಗೊಬ್ಬರ ಮಾಡಿದ್ದಾರೆ, ಅದನ್ನೇ ಶಿಲಾರಂಜಕ ಬಳಸಿ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಸೇರಿಸಿ ಒಂದು ಹರಳು ರೂಪಾಂತರ ಗೊಬ್ಬರವನ್ನು ಮಾಡಿದ್ರೆ ಅದು ಎಷ್ಟೋ ಒಂದು ಪ್ರಯೋಜನ ಆಗ್ತದೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಲಘು ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಹೌದೌದು, ಈಗ ಲಘು ಪೋಷಕಾಂಶಗಳನ್ನು ಎನ್ಪಿಕೆಗೆ ಕಾನೂನು ಪರವಾಗಿ ಸೇರಿಸಬಾರ್ದು ಅಂತ ಏನಾದ್ರು ಇದ್ರೆ ಬೇಕಾದ್ರೆ ಆರ್ಟಿಕಲ್ಚರ್ ಸ್ಪೆಷಲ್ ಅಂತ ಒಂದು ಗೊಬ್ಬರ ಮಾಡಲಿ ಅವರು, ಅದು ಬೇರೆ ಆರ್ಟಿಕಲ್ಚರ್ ಗಿಡಕ್ಕಿಂತ ಹಾಕಿರೋದು ಹಾಗೆ ಮಾಡಿ ಬೋರಾನ್ ಕೊಡಬೇಕು ಅಂತಾರೆ. ಹೌದು, ಕಾಯಿಗಳು ಸೀಳುಕ್ಕೆ ಆಗುವಾಗ ಬೋರಾನ್ ಕೊಡ್ತಾರೆ ಅಂತ ಹೇಳಿ ಉದುರೋದು. ಹೌದು, ಅದೆಲ್ಲ ಬೋರಾನ್ ಕಮ್ಮಿ ಇದ್ರೆ ಆಗ್ತದೆ ಅಂತ ಹೇಳ್ತಾರೆ. ಅದೆಷ್ಟು ಗ್ರಾಮ್ ಕೊಡ್ತೀರಾ ಒಂದೊಂದು ಮರಕ್ಕೆ? ಅದು ಸಪ್ರೇಟ್ ಆಗಿ ಕೊಡಲ್ಲ, ಈಗ ಲಘು ಪೋಷಕಾಂಶ ಅಂತ ಅದು ಸಪ್ರೇಟ್ ಆಗಿ ಒಂದು ಮಿಶ್ರಣ, ಒಂದು ಮಿಶ್ರಣ ಸಿಗ್ತದೆ, ಒಂದು ಬ್ಯಾಗಲ್ಲಿ 10 ಕೆಜಿ ಇರ್ತದೆ ಒಂದು ಏಕರೆಗೆ ಅಂತ, ಅದೊಂದು ಮರಕ್ಕೆ 100 ಗ್ರಾಮ್ ಪ್ರಕಾರ ಕೊಡ್ತೀವಿ. ಮತ್ತೆ ಸಾಕು ಅಂದ್ರೆ ಎಲ್ಲಾ ಪೋಷಕಾಂಶ ಬರುತ್ತಲ್ಲ, ಬರ್ತದೆ ಸತ್ತು ಜಿಂಕ್ ಬರುತ್ತೆ. ಹೌದೌದು, ಮತ್ತೆ ನಾವು ಅಂತ ಮಣ್ಣನ್ನು ಹಾಳು ಮಾಡುವಂತ ಗೊಬ್ಬರ ಆಗ್ತಾ ಇಲ್ಲ, ನಾವು ಶಿಲಾರಂಜಕ ಹಾಕೋದು, ಅದರಿಂದ ಎಲ್ಲವನ್ನು ಸಹಿಸ್ಕೊಳ್ತದೆ. ಮತ್ತೆ ಒಂದು ರೌಂಡ್ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಅದು ಅದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಅಡಿಕೆಗೆ ಹಾಕಿದ್ರೆ ಅದು ಬರೋ ಬೇಸಿಗೆ ಕಾಲ, ಬೇರುಗಳು ತಂಪಾಗಿರ್ತವೆ, ಅದು ಇನ್ನು ಬರುವ ಫೆಬ್ರವರಿ ಮಾರ್ಚ್ ಮೇಲೆ ಹೂ ಬರೋ ಟೈಮಲ್ಲಿವರೆಗೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ನಮ್ಮ ಕೊಡಗಿನ ಪರಿಸ್ಥಿತಿಯಲ್ಲಿ ಮಳೆ ನಿಂತ ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡೋದು ಒಳ್ಳೆಯದು. ಹೌದೌದು, ಯಾಕೆಂದ್ರೆ ಇಲ್ಲಾಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಕೊಟ್ಟರೆ ಇನ್ನೂ ಹೆಚ್ಚು ತೇವಾಂಶ ಆಗಿ ಬೇರೆಗೆಲ್ಲ ತೊಂದರೆ ಆಗ್ಬೋದು. ಹೌದೌದು, ನೀವು ಅದನ್ನ ಸತ್ಯ ಕಂಡುಕೊಂಡಿದ್ದೀರಾ? ಹೌದೌದು, ಇದೆಲ್ಲ ಮೊದಲು ಹೇಳಿದಾಗೆ ಅನುಭವದ ಮಾತಷ್ಟೇ. ಈಗ ನಮ್ಮಲ್ಲೇನೋ ಒಂದು 6 ತಿಂಗಳು ಮಳೆ ಇರುತ್ತೆ ಕೊಡಗು ಜಿಲ್ಲೆಯಲ್ಲಿ. ಹೌದು, ಆದರೆ ಅಡಿಕೆಗೆ ನೀರು ಬಹಳ ಅವಶ್ಯಕ ಅಲ್ವಾ? ಹೌದು, ಇದಕ್ಕೆ ನೀರಾವರಿ ವ್ಯವಸ್ಥೆ ಏನಾದರೂ ಇದೆಯಾ? ನೀರಾವರಿ ವ್ಯವಸ್ಥೆ ನಾವು ಮಾಮೂಲಾಗಿ ಸ್ಪ್ರಿಂಕ್ಲರ್ ಮಾಡ್ತೀವಿ, ಹನಿ ನೀರಾವರಿ ಅಲ್ಲ, ಮಾಮೂಲಾಗಿ ಅಂದ್ರೆ ಕೆರೆ ಏನಾದರೂ ಇದೆಯಾ? ಹೌದೌದು, ದೊಡ್ಡ ಕೆರೆ ಇದೆ, ಅದ್ರಲ್ಲಿ ನೀರು ಮಾಡ್ತಾ ಇದ್ವಿ. ಮತ್ತೆ ಈ ರೀತಿ ಈಗ ನಾವು ಮಾತಾಡಿದ ಲೆಕ್ಕದಲ್ಲಿ ಇರುವ ಗೊಬ್ಬರವನ್ನು ಹಾಕಿದ್ರೆ ಹೆಚ್ಚಿಗೆ ನೀರಿಲ್ಲದಿದ್ರೂ ತಡೀತದೆ. ಓಹೋ, ತಿಂಗಳಿಗೆ ಒಂದ್ಸಲ ನೀರು ಕೊಟ್ಟರು ಸಾಕು, ಸಾಕಾಗುತ್ತೆ, ಸಾಕಾಗ್ತದೆ. ಸಣ್ಣ ಕೆರೆ ಇರೋರು ತಿಂಗಳಿಗೆ ಒಂದ್ಸಲ ನೀರು ಕೊಟ್ಟರು ಸಾಕು. ಬಿಸಿಲಿಗೆ ಈಗ 40 ಡಿಗ್ರಿ ಹತ್ರ ಬರ್ತದೆ ಉಷ್ಣಾಂಶ, ಸ್ವಲ್ಪ ಬಾರ್ದಾಗಿ ಇರ್ತದೆ, ಆದ್ರೆ ಬೇರೆ ತೊಂದರೆ ಏನಾಗಲ್ಲ, ನೀರು ಕೊಟ್ಟರೆ ಅದೆಲ್ಲ ರೆಡಿ ಆಗ್ತದೆ. ನೀವು ಸ್ಪ್ರಿಂಕ್ಲರೇ ಮಾಡ್ಕೊಂಡಿದ್ದೀರಾ? ಹೌದೌದು, ಸ್ಪ್ರಿಂಕ್ಲರೇ ಒಳ್ಳೇದು ಅಂತೀರಾ? ಹನಿ ನೀರಾವರಿ ಒಳ್ಳೇದು, ಆದರೆ ಖರ್ಚು ಜಾಸ್ತಿ ಆಗ್ತದೆ ಸಾಧಾರಣ ರೈತರಿಗೆ. ಈಗ ಸರ್ಕಾರದಿಂದ ಸಬ್ಸಿಡಿ ಇದೆ, ಆದರೂ ನಿರ್ವಹಣೆ ಕಷ್ಟ. ಹನಿ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡ್ಬೋದು, ಅಲ್ಲಿಂದ ಕಳೆ ಬಂದರೆ ಕಳೆ ಕೀಳೋಕೆ ಪೈಪು ಏಟ್ ಆಗ್ತದೆ. ಮತ್ತೆ ಬೇರೆ ಬೇರೆ ಕಾರಣ, ಈಗ ಇರುವೆಗಳು ಕಚ್ಚಿ ಹಾನಿ ಮಾಡ್ತೇವೆ, ಇಲಿ ಕಚ್ಚಿ ಹಾನಿ ಮಾಡ್ತೇವೆ, ಅವೆಲ್ಲ ಇದೆ. ಸಬ್ ಸಾಯಿಲ್ ಅಂತ ಹೇಳ್ತೀವಿ, ಮಣ್ಣೊಳಗೆ ಹಾಕುವಂತ ಇದು ಇದೆ. ಈಗ ಒಳಗೆ ಏನಾದ್ರು ಪೈಪ್ ಬಿಟ್ಟರೆ ಆ ಸಾಲು ಪೂರ್ತಿ ನಾವು ಹಾಕೊಂಡು ಬರಬೇಕಾಗುತ್ತೆ. ಹೌದು, ಮತ್ತೆ ಅದಕ್ಕೆ ನೀರೇ ಸಿಗಲ್ಲ, ಅಂಥದ್ದೆಲ್ಲ ಇದೆ. ಮತ್ತೆ ಖರ್ಚು ಜಾಸ್ತಿ ಆಗಲ್ಲ ಇದೆ, ಅದರಿಂದ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಇದ್ರೆ ಒಳ್ಳೆ, ತಿಂಗಳಿಗೆ ಒಂದ್ಸಲಿ ನೀರು ಕೊಟ್ಟರು ಸಾಕು. ನಿಮ್ಗೆ ಸಮಸ್ಯೆ ಏನಾಗಿಲ್ಲ ತೇವಾಂಶದ್ದು? ಇಲ್ಲ ಇಲ್ಲ, ಅದರಲ್ಲಿ ಒಂದು ಮಳೆ ಕಮ್ಮಿ, ಮತ್ತೆ ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ, ಹಾಗಾಗಿ ತೇವಾಂಶದ ಇಲ್ಲ. ಅದೇ ಹೇಳಿದ್ರೆ ಈಗ ಹೆಚ್ಚಿನ ತೇವಾಂಶ ಬರುವಲ್ಲಿ ಸಮೇತ ಏನು ಸಮಸ್ಯೆ ಆಗಿಲ್ಲ. ಈಗ ಬಿಟ್ಟಂಗಾಲದಲ್ಲಿ 150 ಇಂಚು ಮಳೆ ಸಿಗುವಲ್ಲಿ ಸಮೇತ ಕೊಳೆ ರೋಗ ಬಂದಿದೆ, ಫಸಲು ವ್ಯತ್ಯಾಸ ಆಗಿದೆ, ಲೀಚಿಂಗ್ ಆಗಿ ಫಸಲು ವ್ಯತ್ಯಾಸ ಆಗಿದೆ. ಮತ್ತೆ ಕಾಫಿ ತೋಟದಲ್ಲಿ ನೆರಳೆಲ್ಲ ಇರುತ್ತಲ್ಲ, ಹೌದು, ಅದರಿಂದ ಅನ್ನೋ ಮಡಿಕೆ ಬೆಳೆಗೆ ಏನು ತೊಂದರೆ ಆಗಲ್ವಾ? ನೆರಳು ಅಡಿಕೆಗೆ ಬೇಡ, ನೆರಳಿನ ಮರ ಇದ್ದಷ್ಟು ಅಕ್ಕಿ ಆಗಲಿ ತೆಂಗಾಗಲಿ ಬಿಸಿಲನ್ನು ಇಷ್ಟಪಡುವಂತ ಮರ ಅದು. ಯಾವ ಕಡೆ ಸ್ವಲ್ಪ ನೆರಳಿನ ಮರ ಇದೆ ಅದನ್ನು ಸ್ವಲ್ಪ ತಪ್ಪಿಸಿ ಇದನ್ನು ನೆಟ್ಟು, ಈಗ 10 ಅಡಿಗೆ ನಾವು ಕಾಫಿ ಗಿಡವನ್ನು ನೆಟ್ಟರೆ 18 ಅಡಿ ಅಥವಾ 20 ಅಡಿಗೆ ಅಡಿಕೆಯನ್ನು ನೆಡೋದು, ಆವಾಗ ಯಾವುದೇ ಸಮಸ್ಯೆ ಇಲ್ಲದೆ. ಮತ್ತೆ ಅಡಿಕೆ ಮರದ ನೆರಳು ಕಾಫಿಗೂ ಅನುಕೂಲ ಆಗುತ್ತೆ. ಹೌದು, ಫಿಲ್ಟರ್ ಶೇಡ್ ಅಂತ ಹೇಳ್ತೀವಿ, ಆ ರೀತಿ ಬರ್ತದೆ. ತುಂಬಾ ಕಾಫಿ ಸಾಲಲ್ಲಿ ಅಡಿಕೆ ನಾಡೋದು ಸರಿಯಲ್ಲ. ಈಗ 10 ಅಡಿಗೆ ಕಾಫಿ ನೆಟ್ಟರೆ 20 ಅಡಿಗೆ ಅಡಿಕೆಯನ್ನು ನೆಡ್ಬೋದು. ಆ ರೀತಿ ಮಾಡಿದ್ರೆ ಉತ್ತಮ. ಮತ್ತೆ ಗೊಬ್ಬರ ಅಷ್ಟೇ, ಅದಕ್ಕೆ ಬೇರೆ ಇದಕ್ಕೆ ಬೇರೆ ಹಾಕ್ಬೇಕು, ಪ್ರತ್ಯೇಕವಾಗಿ ಹಾಕ್ಬೇಕು, ಒಂದೇ ಸೂತ್ರನ ಎಲ್ಲದಕ್ಕೂ ಅನುಸರಿಸಿ. ಪ್ರತಿಯೊಂದು ಬೇರೆ, ಹೇಗೆ ನಾವು ಮನುಷ್ಯರು ಎಲ್ಲರೂ ಬೇರೆ ಬೇರೆ ಒಬ್ಬೊಬ್ರಿಗೂ ಒಂದೊಂದಿಷ್ಟ ಇರುತ್ತೆ. ಹೌದೌದು, ಅದೇ ರೀತಿಯಾಗಿ ಬೆಳೆಗಳಿಗೂ ನಾವು ಪ್ರತ್ಯೇಕವಾಗಿ ಗೊಬ್ಬರ ಕೊಡಬೇಕಾಗತ್ತೆ. ಇಳುವರಿ ಹೇಗಿದೆ ತಿಮ್ಮಯ್ಯ ಅವರು? ಇಳುವರಿ ಚೆನ್ನಾಗಿದೆ. 10-15 ಕೆಜಿ ಅಷ್ಟು ಇಳುವರಿ ಪಡಿತೀವಿ ಅಡಿಕೆಯಲ್ಲಿ ಸರಾಸರಿ. ಒಂದೊಂದು ಮರಕ್ಕೆ ಒಂದು 600-650 ಗಂಟ ನಾವು ಈ 12 ಎಕರೆಯಲ್ಲಿ ಇಳುವರಿಯನ್ನು ಪಡೆದಿದ್ದೀವಿ. ಅಂದ್ರೆ ನೀವೇ ಕೊಯ್ಲು ಮಾಡಿಸ್ತಾ ಇದ್ರೆ. ಹೌದು. ಮತ್ತೆ ಇದರಲ್ಲಿ ರೈತರಿಗೆ ಏನು ಅನುಕೂಲ ಅಂದ್ರೆ, ಬಹಳ ಖರ್ಚು ಕಮ್ಮಿಯಲ್ಲಿ ಅಡಿಕೆಯನ್ನು ಬೆಳಿಬಹುದು. ಈಗ 2 ಸಲ ಅಥವಾ 3 ಸಲ ನಾವು ಗೊಬ್ಬರ ಹಾಕ್ತೀವಿ. ಒಂದು ಸಲಿಗೆ ಈಗ ಹೇಳಿದ ಪ್ರಮಾಣದಲ್ಲಿ ಗೊಬ್ಬರ ಹಾಕದೆ ಹಾಕುವ ಖರ್ಚು ಸೇರಿ 5,000 ರೂಪಾಯಿ ಬರ್ತದೆ. ಅದೇ ನೀವು ಬೇರೆ DAP ಸೇರಿಸಿ ಅಥವಾ 19 ಸೇರಿಸಿ ಹಾಕೋದ್ರೆ 10-12 ಸಾವಿರ ಗಂಟೆ ಹೋಗ್ತದೆ. ಮತ್ತೆ ಅದಾದ್ಮೇಲೆ ಸ್ಪ್ರೇ ಮಾಡಬೇಕು, ಬೋರ್ಡ್ ಸ್ಪ್ರೇ ಮಾಡಬೇಕು. ಆ ಖರ್ಚು 2 ಸಲ ಎಲ್ಲ ಮಾಡ್ತಾರೆ, ಆಗ ಏನಾಗ್ತದೆ, ಅದೊಂದು 8,000-10,000 ಜಾಸ್ತಿ ಆಗ್ತದೆ ಏಕರಿಗೆ, 18,000-20,000 ಆಗ್ತದೆ. ಅದೆಲ್ಲ ತಪ್ಪಿಸಿ 5,000 ರೂಪಾಯಿ ಒಳಗೆ ಮತ್ತೆ ಅದಾದ್ಮೇಲೆ ಕೊಟ್ಟಿ ಗೊಬ್ಬರ ಕೊಡಬೇಕು. ಕೊಟ್ಟಿ ಗೊಬ್ಬರ ಅಲ್ಲದೆ ಈ ಗೊಬ್ಬರವನ್ನು 5,000 ರೂಪಾಯಿ ಒಳಗೆ ಒಂದು ಸಲಿ ಹಾಕೋದ್ರಲ್ಲಿ ಮುಗಿಸಬಹುದು. ಅಷ್ಟು ಕಡಿಮೆ ಖರ್ಚಿನಲ್ಲಿ ಅಡಿಕೆ ಬೇಸಾಯ ಮಾಡಬಹುದು, ಖಂಡಿತ ಮಾಡಬಹುದು. ಯಾವುದೇ ಕೊಳೆ ರೋಗ ಬರೋದಿಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ, ಬಿಟ್ಟಂಗಾದ್ರೆ ನಾವು ಹೇಳ್ದಂಗೆ ಮಾಡಿ ಯಾವ ರೀತಿ ಆಗಿದೆ ಅಂತ. ಮತ್ತೆ ಅದೇ ರೀತಿ ಅರಬಿಕ ಬೆಳೆಯನ್ನು ಬೆಳಿಬಹುದು. ಓಹೋ, ಈಗ ತೋಟಗಾರಿಕೆ ಬೆಳೆಗೆ ಹೇಗೆ ಕಮ್ಮಿ ಗೊಬ್ಬರ ಸಾಕು, ಅದೇ ರೀತಿ ಈಗ ಅರಬಿಕ ಬೆಳೆಗೂ ಸಾಕು. ಓಹೋ, ಕಡಿಮೆ ಪೋಷಕ. ಕಡಿಮೆ ಈಗ 95% ಬೆಳೆಗಾರರು ಕೊಡಗಿನಲ್ಲಿ ರೋಬಸ್ಟ ಬೆಳೆಯೋರು. ಹೌದು. ಈಗ ಪ್ಲಾಂಟರ್ಸ್ ಅಂತ ಎಣಿಸ್ಕೊಂಡವರು ಎಲ್ಲ ರೋಬಸ್ಟ ಬೆಳೆಯೋರು. ಅವರು ಉತ್ತಮ ಕೃಷಿಕರು ಅಂತ ಹೇಳಿ ಅವ್ರು ಕಾಫಿ ಬೆಳೀತಾ ಇಲ್ಲ. ಅವರು ಪ್ಲಾಂಟರ್ಸ್ ಆಗಿರೋದು ರೋಬಸ್ಟಾದಿಂದ. ಯಾಕಂದ್ರೆ ರೋಬಸ್ಟಕ್ಕೆ ನೀವು ಯಾವ ಗೊಬ್ಬರ ಕೊಟ್ಟರು ತಗೊಳ್ತದೆ, ನಿರ್ವಹಣೆ ಸುಲಭ ಸುಲಭ, ಎಷ್ಟು ಕೊಟ್ಟರು ಅದಕ್ಕೆ ಅನುಗುಣವಾಗಿ ಫಸಲು ಕೊಡುತ್ತೆ. ಹೌದು. ಚೆನ್ನಾಗಿ ನೀರಾವರಿ ವ್ಯವಸ್ಥೆ ಇರೋರು 40 ಬ್ಯಾಗ್ ಗಂಟ ಕೊಯ್ತಾರೆ. ಈಗ ಏನಾಗ್ತದೆ, ಇನ್ನೂ ಹೊಸ ಹೊಸ ರೀತಿಯಲ್ಲಿ ಗೊಬ್ಬರ ಕೊಟ್ಟು 50-60 ಬ್ಯಾಗ್ ಅಂತ ಕೊಡ್ತಾರೆ. ಆಗ ಮಾಡೋದು ಏನಾಗ್ತದೆ, ಈಗ ಅದಕ್ಕೂ ಕೊಳೆ ರೋಗ ಬಂದಿದೆ. ಹೌದು, ಹೆಚ್ಚು ಮಳೆ ಆದಾಗ ಯಾಕಂದ್ರೆ ಗೊಬ್ಬರ ಜಾಸ್ತಿ. ಅದು ಗಿಡ, ಅದು ಮಿಷಿನ್ ಅಲ್ಲ, ಫ್ಯಾಕ್ಟ್ರಿ ಅಲ್ಲ, ಅದಕ್ಕೆ ಒಂದು ಮಿತಿ ಅಂತ ಇರ್ತದೆ. ಸರಿ, ಈಗ ಮುಖ್ಯವಾಗಿ ನೀವು ಅಡಿಕೆ ಫಸಲನ್ನ ಬೇರೆಯವರಿಗೆ ಕೊಟ್ಬಿಡ್ತಾರೆ ಗುತ್ತಿಗೆಗೆ. ಹೌದು. ಖರ್ಚು ವೆಚ್ಚ ಹೋಲಿಸಿದ್ರೆ ಹೇಗನ್ಸುತ್ತೆ ಅಡಿಕೆ ಕೃಷಿ? ಖರ್ಚು ವೆಚ್ಚ ಅಂದ್ರೆ ನಾವು ಅದೇ ಈಗ ನಾ ಹೇಳ್ಬೇಕಾದ, ಒಂದ್ಸಲಿ ಗೊಬ್ಬರ ಹಾಕುವಾಗ 5,000 ರೂಪಾಯಿ ಬರ್ತದೆ ಖರ್ಚು. ಒಂದು 2 ಸಲ ಅಥವಾ 3 ಸಲ ನಾವು ಗೊಬ್ಬರ ಹಾಕಿ ಎಕರೆಗೆ ಎಲ್ಲ ಒಂದು 20,000 ರೂಪಾಯಿ ಒಳಗೆ ಎಲ್ಲ ಗೊಬ್ಬರ ಮುಗೀತು. 3 ಸಲ ಹಾಕೋ ಒಂದು ಎಕರೆಗೆ. ಬೇರೆ ರೀತಿಯಲ್ಲಿ ಗೊಬ್ಬರ ಹಾಕಿದ್ರೆ ಹೇಳಿದಲ್ಲ, ಈಗ 1 ಸಲಿಗೇನೆ 10,000-15,000 ರೂಪಾಯಿ ಬರ್ತದೆ. ಇದರಲ್ಲಿ 3 ಸಲಿಗೆ 15,000, ಇನ್ನೊಂದು 2,000 ಎಕ್ಸ್ಟ್ರಾ ಇಟ್ಕೊಂಡು 18,000 ರೂಪಾಯಿಯಲ್ಲಿ ಒಂದು ಎಕರೆ ಖರ್ಚು ಮುಗೀತು. ಅದರಲ್ಲಿ 600-700 ಕ್ವಿಂಟಲ್ವರೆಗೆ 600 ಇಟ್ಕೊಳ್ಳಿ, ಅಷ್ಟು ಫಸಲನ್ನು ಪಡಿಬೋದು. ನಿಮ್ಮ 7-8 ಎಕರೆ ಅಂದ್ರೆ ನಿಮ್ದು 12. ಹೌದೌದು, 11-12 ಎಕರೆ. ಹೌದೌದು, ಅಷ್ಟು ಮಟ್ಟಿಗೆ ಬರುತ್ತೆ. ಹೌದು, ಅದ್ರ ಒಳ್ಳೆ ಬೆಲೆನೂ ಇದೆ ಅಲ್ವಾ? ಹೌದು, ಬೆಲೆನೂ ಇದೆ, ಖರ್ಚು ವೆಚ್ಚ ಕೊಲ್ಸಿದ್ರೆ ಒಳ್ಳೆ ಲಾಭದಾಯಕ. ಹೌದು. ಮತ್ತೆ ಇದೇ ರೀತಿ ಗೊಬ್ಬರವನ್ನು ಅರಬಿಕಕ್ಕೆ ಕೊಟ್ರೆ ಅದಕ್ಕೂ ಯಾವುದೇ ಸ್ಪ್ರೇ ಬೇಡ. ಓಹೋ. ಈಗ ಹೆಚ್ಚಿನ ಜನರು ಈಗ ಚಿಕ್ಕಮಂಗ್ಳೂರು ಕಡೆ, ಸೋಮವಾರಪೇಟೆ ಕಡೆ ಅರಬಿಕನ್ನು ಬೆಳೆಯೋರಿದ್ದಾರೆ, ಅವರನ್ನು ಮಾತಾಡಿಸ್ದಾಗ ಹೇಳ್ತಾರೆ, ಅಯ್ಯೋ ಈಗ ಸ್ವಲ್ಪ ರೇಟ್ ಬಂದಿದೆ ಅಂತ ಪರವಾಗಿಲ್ಲ, ಮುಂಚೆ ಅವ್ರು ಹೇಳ್ತಿದ್ರು 10% ಉಳಿಯೋದಿಲ್ಲ ಅಂತ, ಖರ್ಚೆಲ್ಲ ಕಳೆದು. ಇದೇ ರೀತಿ ಹಾಕಿದ್ರೆ ಸ್ವಲ್ಪ ಅಂತ ದೊಡ್ಡ ಫಸಲು ಇಲ್ಲದ್ರೆ ಒಂದು ಅವರೇಜ್ ಫಸಲು ಬರ್ತದೆ, ಮತ್ತೆ ಯಾವುದೇ ರೋಗ ಇಲ್ಲ, ಫಸಲು ತುಂಬಾ ಕಮ್ಮಿ ಅಂತಲ್ಲ. ಈಗ ಅದರಲ್ಲಿ ಒಂದು ಏಕರೆಗೆ 20-25 ಅಂತ ಬಂದ್ರೆ ಈಗ ಒಂದು 2-3 ಬ್ಯಾಗ್ ಕಮ್ಮಿ ಆಗ್ಬೋದು ಇದು. ಆದ್ರೆ ಗಿಡಕ್ಕೆ ಯಾವುದೇ ತೊಂದರೆ ಇಲ್ಲ, ಸ್ಪ್ರೇ ಮಾಡೋದಿಲ್ಲ. ಮಲೆನಾಡಿನ ತೆರಾಲ್ ಹತ್ರ ಪೋರಾಡ್ ಅಂತ ಹೇಳೋ ಜಾಗ ಇದೆ, ಅಲ್ಲಿ ನನ್ನ ಸ್ನೇಹಿತರೊಬ್ಬರ ತೋಟದಲ್ಲಿ ಅರಬಿಕೆ ಬೆಳಿತೀವಿ 6 ಎಕರೆಯಲ್ಲಿ. ಈ 3ನೇ ವರ್ಷದ ಫಸಲಿಗೆ ಬಂದಿದೆ, ಯಾವುದೇ ಸ್ಪ್ರೇ ಇಲ್ಲದೆ ಬೆಳೀತಾ ಇದ್ದೀವಿ. ಓಹೋ, ಒಳ್ಳೆ ವಿಚಾರ. ಅಷ್ಟು ಮಳೆ ಬರೋ ಜಾಗದಲ್ಲಿ ಸುತ್ತಮುತ್ತಲು ಎಲ್ಲ ರೋಬಸ್ಟನ್ನೇ ಬೆಳೀತಾ ಇರೋದು. ಅವರು ಕಾಫಿಗೆ ಹೊಸಬ್ರು, ಚೇತನ್ ಅಂತ, ಅವರು ಐ ಟಿ ಕೆಲಸ ಇಂಜಿನಿಯರ್. ಅವರು ಇಲ್ಲಿ ಬಂದು ನನ್ನ ಪರಿಚಯ ಆಗಿ ಅವರ ತೋಟಕ್ಕೆ ಹೋಗಿ ಇದು ಮಾಡಿದ್ದು. ಅವರಿಗೆ ಕಾಡು ಮರ ಎಲ್ಲ ಹಾಗೆ ಇಟ್ಕೊಳ್ಬೇಕು, ಸ್ವಲ್ಪ ನೆರಳು ಜಾಸ್ತಿ ಇರಬೇಕು, ಜಾಸ್ತಿ ಇರಬೇಕು, ಮತ್ತು ಅವ್ರು ಸ್ವಲ್ಪ ಪರಿಸರವಾದಿಯವರು ಹಾಗೆ ಇಲ್ಲದೆ ಹಾಗೆ ಬೆಳೆಯೋದ್ರೆ ನಿಮಗೆ ರೋಬಸ್ಟ್ ಆಗೋದಿಲ್ಲ, ಅರಬಿಕ ಬೇಕಾದ್ರೆ ಬೆಳೀರಿ, ನಾ ಹೇಳ್ಬೇಕಾದ್ರೆ ಬೆಳೆದ್ರೆ ಯಾವ ಸ್ಪ್ರೇ ಬೇಡ ಅಂತಿಲ್ಲ, ಅವ್ರು ನಂಬಲಿಲ್ಲ. ಈಗ 3ನೇ ವರ್ಷ ಫಸಲಿಗೆ ಬಂದಿದೆ, ಯಾವುದೇ ತೊಂದರೆ ಇಲ್ಲದೆ ಅರಬಿಕ ಬೆಳೀತಾ ತಗೊಳ್ತಾ ಇದ್ದಾರೆ. ಹೌದು, ಆತ್ಮೀಯ ರೈತ ಬಾಂಧವರೇ, ಕಡಿಮೆ ಖರ್ಚಿನಲ್ಲಿ ಅಡಿಕೆ ಕೃಷಿಯನ್ನು ಮಾಡಬೇಕು ಅನ್ನೋಂಥವರು ಅಜ್ಜಿನಿ ಕಂಡ ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-92-5252. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-92-5252. ತುಂಬ ಸಂತೋಷ ತಿಮ್ಮಯ್ಯ ಅವರೇ, ತಾವಿದೋರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಕಡಿಮೆ ಖರ್ಚಿನಲ್ಲಿ ಅಡಿಕೆ ಕೃಷಿಯನ್ನು ಹೇಗೆ ಮಾಡಬಹುದು ಅನ್ನೋದನ್ನ ನಿಮ್ಮ ಸ್ವಂತ ಅನುಭವದಿಂದ ತಾವು ಕಂಡುಕೊಂಡಿದ್ದೀರಲ್ಲ, ಆ ಎಲ್ಲ ವಿಚಾರಗಳನ್ನು ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಬಾಳೆಲೆ ಸಮೀಪದ ಕೋಣನಕಟ್ಟೆಯ ಅಜನಿಕಂಡ ತಿಮ್ಮಯ್ಯ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಯಿಂದ 24,000 ರೂಪಾಯಿ, ಅರೇಬಿಕಾ ಚೆರ್ರಿ 12,000 ರೂಪಾಯಿಯಿಂದ 13,400 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,300 ರೂಪಾಯಿ, ರೊಬೆಸ್ಟಾ ಚೆರ್ರಿ 9,650 ರೂಪಾಯಿಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ನಾಳೆ 6:50 ಕೃಷಿರಂಗದಲ್ಲಿ ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೊಡಗಿನ ಮಾರುತಿ ವಾಹನಗಳ ಪ್ರಿಯರಿಗೆ ಮಾಂಡೋವಿ ಮೋಟಾರ್ಸ್ ವತಿಯಿಂದ ಮತ್ತಷ್ಟು ಅವಕಾಶಗಳು. ಮಾಂಡೋವಿ ಮೋಟಾರ್ಸ್ ಶೋರೂಮ್ ಈಗಾಗಲೇ ಕೊಡಗಿನ ಗೋಣಿಕೊಪ್ಪ, ಕುಶಾಲನಗರ ಹಾಗೂ ಸೋಮವಾರಪೇಟೆಯಲ್ಲಿ ಸೇಲ್ಸ್ ಅಂಡ್ ಸರ್ವಿಸ್ ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ನಾಪೋಕ್ಲು ಮತ್ತು ಶನಿವಾರ ಸಂತೆಯಲ್ಲೂ ತನ್ನ ನೂತನ ಶೋರೂಮ್ ತೆರೆದಿದೆ. ಭೇಟಿ ನೀಡಿ ಮಾಂಡೋವಿ ಮೋಟಾರ್ಸ್. ಪ್ರಿಯಾ, ಇಲ್ಲಿ ನೋಡಿ, ಪಿರಿಯಾಪಟ್ಟಣದಲ್ಲಿ NH 275 ಹೊಂದಿಕೊಂಡಿರುವ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ ಸ್ವೀಟ್ ಹೋಮ್ ರಿಯಾಲಿಟಿ ಅವರ ಗ್ಯಾಲಕ್ಸಿ ಮನೆ ಹಾಗೂ ಕಮರ್ಷಿಯಲ್ ಸೈಟ್ ಉದ್ಘಾಟನೆ ಪ್ರಯುಕ್ತ ಡಿಸ್ಕೌಂಟ್ ನಲ್ಲಿ ಕೊಡ್ತಾ ಇದ್ದಾರೆ. ನಾನು ಸೈಟ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದೆ, ನನಗೂ ಫಾರ್ವರ್ಡ್ ಮಾಡು. ವಾವ್, 2,440 ಬೆಲೆ ಇರೋ ಸೈಟ್ ಕೇವಲ 1,999 ರೂಪಾಯಿಗೆನ? ಹೌದು, ಫಸ್ಟ್ ಬುಕ್ ಮಾಡುವ 50 ಮಂದಿಗೆ ಮಾತ್ರ ಈ ಆಫರ್. ಇರು, ಏನೆಲ್ಲ ಫೆಸಿಲಿಟಿ ಇದೆ ನೋಡೋಣ. 24-hour ಸೆಕ್ಯೂರಿಟಿ, ಸ್ವಿಮ್ಮಿಂಗ್ ಪೂಲ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಕಾಂಕ್ರೀಟ್ ರೋಡ್, ಎಂಟ್ರೆನ್ಸ್ ಆರ್ಚ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಕಾಂಕ್ರೀಟ್ ಡ್ರೈನೇಜ್, ಸ್ಟ್ರೀಟ್ ಲೈಟ್, ಇಂಡೋರ್ ಔಟ್ಡೋರ್ ಗೇಮ್ಸ್, 24-hour ವಾಟರ್, ಕ್ಲಬ್ ಹೌಸ್, ಪಾರ್ಕ್, ಕನ್ವರ್ಷನ್ ಆಗಿ ಸ್ವತಂತ್ರ ಇ ಖಾತೆ ಕೂಡ ಇದೆ. ಆಗ ಸುಲಭದಲ್ಲಿ ಲೋನ್ ಕೂಡ ಸಿಗುತ್ತಲ್ವಾ? ಹೌದು, ಹಾಗಿದ್ರೆ ಈಗಲೇ ಬುಕ್ ಮಾಡ್ತೀನಿ. ಕೊಡಗಿನಿಂದ 30 ಮಿನಿಟ್ಸ್, ಮೈಸೂರಿನಿಂದ 40 ಮಿನಿಟ್ಸ್, ಕುಶಾಲ್ ನಗರದಿಂದ 5 ಮಿನಿಟ್ಸ್ ಅಷ್ಟೇ ಇರೋದು. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 9900-90-1282 ಆರ್ 9606-08-4066. ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ, ಸ್ವಾವಲಂಬಿ ನಾರಿ, ಕೋಶಾಲಿ ಹಮಾರಿ. ನಿಧನ ಸುದ್ದಿ: ಚೇರಂಬಾಣೆ ಕೊಳಗುದಾಳು ಪಾಕ ಗ್ರಾಮದ ಮುಕ್ಕಾಟಿ ಸುರೇಶ್ ಅವರ ಮಗ ದಿಲೀಪ್, ಇವರು ತಮ್ಮ 31ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ ನಿಧನರಾದರು. ಮುಕ್ಕಾಟಿ ದಿಲೀಪ್ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಾಂತೂರು ಮೂರ್ನಾಡು ನಿವಾಸಿ ಕೆರೆಮನೆ ವಿ ವೆಂಕಟೇಶ್ ರಾಜು ಅವರು ಇಂದು ನಿಧನರಾದರು. 88 ವರ್ಷ ಪ್ರಾಯದ ಕೆರೆಮನೆ ವಿ ವೆಂಕಟೇಶ್ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಮರಗುಡು ಗ್ರಾಮತರ ಪಚ್ಚಾರಂಡ ಪೌತಿ ಗಣಪತಿ ಅಯ್ಯಂಗಡಮೋ ದಿಲೀಪ್ ಅಯ್ಯಂಗ ಇಂದು ವೈಪತ್ತು ಮರಣಪಟ್ಟಿತು. 47 ವೈತರ ಪಚ್ಚಾರಂಡ ದಿಲೀಪ್ ಅಯ್ಯಂಗಡ ದಪನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆರ ಒಳಲು ಮರಗುಡು ಗ್ರಾಮತರ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಿಂಗೆ ಸಂಸಾರ. ನಾಡಿನ ಎಲ್ಲ ಮಹಾಜನಕ್ಕೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರವು ಜಿಲ್ಲೆಗೆ ಬಂದಿದ್ದು ಮಂತ್ರಿಗ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಅಭಿವೃದ್ಧಿ ನಿಗಮ ನಿಯಮಿತಂದ ಸುಂಟಿಕೊಪ್ಪಲಿ 3.64 ಕೋಟಿ ರೂಪಾಯಿ ಖರ್ಚಲಿ ಹೊಸದಾಗಿ ಕಟ್ಟಿರುವ ಪೊಲೀಸ್ ವಸತಿ ಗೃಹನ ಉದ್ಘಾಟನೆ ಮಾಡಿದೊ. ಅಲ್ಲಿಂದ ಅವು ಮಾತಾಡಿ, ಪೊಲೀಸ್ ನೌಕೆ ರಾಜ್ಯದಲ್ಲಿ ಸುಮಾರು 40,000 ವಸತಿ ಗೃಹನ ಕಟ್ಟಿಯಳು, ಇನ್ನು 60,000 ವಸತಿ ಗೃಹನ ಕಟ್ಟಿವೆ. ಪೊಲೀಸ್ ನೌ ಸರಿಯಾಗಿ ಒಳ್ಳೆ ಕೆಲಸ ಮಾಡೋಕುತ್ತ ಹೇಳೋ ಉದ್ದೇಶದಿಂದ ಸುಮಾರು ಕ್ರಮನ ತಗೊಂಡಳು. ಜನರೊಟ್ಟಿಗೆ ಸರಿಯಾಗಿ ನಡ್ಕೊಳೋಕು, ತಪ್ಪು ಮಾಡೋಕೆ ಶಿಕ್ಷೆ ಹಾಕು, ಇಡೀ ದೇಶದಲ್ಲಿ ರಕ್ಷಣೆ ಸುರಕ್ಷತೆಯಲ್ಲಿ ರಾಜ್ಯ ಪೊಲೀಸ್ ಸುರಣ ಸ್ಥಾನದಲ್ಲಿ ಉಟ್ಟು ಹಗಲು ರಾತ್ರಿ ಮಳೆ ಬಿಸಿಲು ನಿದ್ರೆ ಇಲ್ಲದೆ ಪೊಲೀಸ್ ನೌ ಕೆಲಸ ಮಾಡಿವೆ, ಇವಕ್ಕೆ ಗೌರವನ ಕೊಡೋಕುತ್ತ ಮಂತ್ರಿಗ ಹೇಳ್ದು. ಶಾಸಕ ಡಾಕ್ಟರ್ ಮಂತರ್ಗೌಡವು ಮಾತಾಡಿ, ಖಾಲಿರುವ ಪೊಲೀಸ್ನವರ ಚಾಕರಿನ ತುಂಬಿಸೋಕ್ಕೂ, ಪೊಲೀಸ್ ನೌಕೆ ವಸತಿ ಗೃಹಗಳ ಇನ್ನೂ ಕಟ್ಟೋಕ್ಕೂ, ಮುಂದಿನ ಬಜೆಟ್ಲಿ ಇನ್ನೂ 2 ಪೊಲೀಸ್ ಠಾಣೆನ ಶುರು ಮಾಡಿಕ್ಕೆ ಅವಕಾಶನ ಕೊಡೋಕುತ್ತ ಮಂತ್ರಿಗಳ ಮನವಿ ಮಾಡ್ದು. ಹಾಗೆ ಜಿಲ್ಲೆಯಲ್ಲಿ ಪೊಲೀಸ್ ತರಬೇತಿ ಕೇಂದ್ರಕ್ಕೆ ಜಾಗ ಒಟ್ಟು ಅದನ್ನು ಸರಿಯಾಗಿ ಬಳಸಿಕೊಂಡು ಪೊಲೀಸ್ ನೌ ಸರಿಯಾಗಿ ಒಳ್ಳ ತರಲಿ ಕೆಲಸ ಮಾಡೋಕುತ್ತ ಹೇಳ್ದು. ಇದೇ ಹೊತ್ತಲ್ಲಿ ಜಿಲ್ಲೆನ ಆಡಳಿತಾಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇವರ ಕೂಡು ಕೂಟಲಿ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಇದೇ ತಿಂಗಳ 24ಕ್ಕೆ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಸುಳ್ಯದ KVG ನೆಹರು ಮೆಮೋರಿಯಲ್ ಕಾಲೇಜಿನ ರಂಗಮಂದಿರಲ್ಲಿ ಅರೆಭಾಷೆ ರಾಷ್ಟ್ರೀಯ ವಿಚಾರ ಸಂಕಿರಣ ಜಂಬರ ಏರ್ಪಾಡಾಟು. ಆಲೂರು ಸಿದ್ದಾಪುರ ಅರೆಭಾಷೆ ಗೌಡ ಸಮಾಜದ ಕಡೆಯಿಂದ ಸಂಗಯ್ಯನಪುರ ಗ್ರಾಮದ ಅರೆಭಾಷೆ ಗೌಡ ಸಮಾಜದ ಸಮುದಾಯ ಭವನದಲ್ಲಿ ಜನಾಂಗದ ಸಂಪ್ರದಾಯದಲ್ಲಿ ಬರುವ ಕಿಡಾಸ ಹಬ್ಬನ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ದು. ಹಂಗೆ ಮೂರ್ನಾಡು ಗೌಡ ಸಮಾಜದಲ್ಲಿ ಸಹ ಹೊಸದಾಗಿ ಸುರಾಗಿರುವ ಗೌಡ ಮಹಿಳಾ ಒಕ್ಕೂಟದ ಕಡೆಯಿಂದ ಕಿಡಾಸನ ಆಚರಣೆ ಮಾಡಿಡೋ. ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಬರುವ ತಿಂಗಳ 2 ಕುಂಬ್ಯಾರು ಕಲರ್ಚ ಹಬ್ಬ ನಡೆದದೆ. ಮಡಿಕೇರಿ ECHS ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ವರುಣ CPO ಇರುದುಲೆ. ಡಾಕ್ಟರ್ ದಿಯೋವಿತಾ ವಿದ್ಯಾವೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮಡಿಕೇರಿ ಪ್ರಾದೇಶಿಕ ವಿಭಾಗದ ಮಡಿಕೇರಿ ವಲಯದ ವ್ಯಾಪ್ತಿಗೆ ಸೇರುವ ಹೆಸರು ಪಡೆದ ಪ್ರವಾಸಿ ಜಾಗ ಮಾಂದಲ್ಪಟ್ಟಿಗೆ ಹೋಗುವ ದಾರಿಯಲ್ಲಿ ರಿಪೇರಿ ಮತ್ತು ಅಲ್ಲಿ ಸುಮಾರು ಥರದ ಅಭಿವೃದ್ಧಿ ಕೆಲಸ ಇರೋದರಿಂದ ನಾಳೆಯಿಂದ 28 ಮುಟ ಮಾಂದಲ್ಪಟ್ಟಿಗೆ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಹಾಗೆ ಯಾವುದೇ ಗಾಡಿಗಳಿಗೆ ಹೋಗೆ ಅವಕಾಶ ಇರುದಿಲ್ಲ ಅಂತ ಮಡಿಕೇರಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸಿಡೋ. ಗೌಡ ಸಮಾಜ ಚೇರಂಬಾಣಿ ಮತ್ತು ಚೇರಂಬಾಣಿ ಗೌಡ ಯುವ ವೇದಿಕೆ ಕಾರುಗುಂದ ಇವರ ಕೂಡು ಕೂಟಲಿ ಇಂದು ಕಾರುಗುಂದ ಗೌಡ ಸಮಾಜಲಿ ಸುರುಣ ವರ್ಷದ ಜಿಲ್ಲಾ ಮಟ್ಟದ ಗೌಡ ಜನಾಂಗ ಬಾಂಧವಕ್ಕೆ ಕ್ಯಾರಂ ಬೋರ್ಡ್ ಆಟ ನಡೆದು. ಕೊಡಗು ಜಿಲ್ಲಾ ಮೊಗೆರ ಸೇವಾ ಸಮಾಜ ಹಂಗೆ ಮಡಿಕೇರಿ ತಾಲೂಕು ಮೊಗೆರ ಸೇವಾ ಸಮಾಜದ ಕೂಡು ಕೂಟಲಿ 10 ರಾಜ್ಯ ಮಟ್ಟದ ಮೊಗೆರ ಆಟೋಟಗ April 18 ಮತ್ತು 19 2 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಏರ್ಪಾಡಾಟು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಪ್ರೌಢ ಹೈಸ್ಕೂಲ್ ಮತ್ತು ಕಾಲೇಜು ಮಕ್ಕಳಿಗೆ ಹಂಗೆ ಸಾರ್ವಜನಿಕರಿಗೆ ಮುಕ್ತ ನಾಟಕ ಪೈಪೋಟಿನ ಏರ್ಪಾಡು ಮಾಡಿಡು. ನಾಟಕ ತಂಡದಲ್ಲಿ 6 ನಾಟಕ ಮಾಡೋ ಇರೋಕು, 20 ನಾಟಕನ ತೋರ್ಸಕ್ಕೆ, ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಜಾನಪದ ಯಾವುದೇ ಥರದ ನಾಟಕನ ಮಾಡಿ ತೋರ್ಸಕ್ಕೆ ಈ ಪೈಪೋಟಿ 3 ಸುರುಣವಾರಲ್ಲಿ ಮಡಿಕೇರಿಯಲ್ಲಿ ನಡೆದಿದೆ. ಪೈಪೋಟಿಯಲ್ಲಿ ಕೂಡಿಯಾಡಿಕೆ ಕುಸಿರವು ಇದೇ 25 ಪರಿಷತ್ತಿನ ಕಚೇರಿಗೆ ಹೆಸರಿನ ಕೊಡಕುತ್ತಾ ಪರಿಷತ್ತಿನ ಅಧ್ಯಕ್ಷರು ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ವಿನೋದ್ ಮೆಡಿಕಲ್ಸ್ ಟೋಲಿಗೇಟ್ ಮಡಿಕೇರಿ. ನಮ್ಮಲ್ಲಿ ನಿಮಗೆ ಬೇಕಾದ ಎಲ್ಲಾ ತರದ ಮದ್ದುಗ ಸಿಕ್ಕಿದೆ. ಸಂಪರ್ಕಿಸಿ ಮಾಲೀಕರು ಅಂಬಿಕಲ್ಲು ಶ್ರೀ ವಿನೋದ್. ಮೊಬೈಲ್ 9845353499. ಕೊಡಗರಹಳ್ಳಿಯ AK ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.